ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಸ ಕೃಷಿ ಭೂಮಿಯ ಅಭಿವೃದ್ಧಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆ ಕಾವಲಿನ ಯುವ ಕೃಷಿಕ ಜಿಎಸ್ ಮೋಹನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಾಸನ ತಾಲೂಕು ಕಾರ್ಯಕೆರೆ ಕಾವಲಿನ ಪ್ರಗತಿಪರ ಕೃಷಿಕರಾದ ಜಿಎಸ್ ಮೋಹನ್ ಅವರು. ಮೋಹನ್ ಅವರು ಒಂದು ಅಭಿರುಚಿಗಾಗಿ ಕೃಷಿಯನ್ನ ಪ್ರಾರಂಭವನ್ನ ಮಾಡಿದಂಥವ್ರು, ಆದರೆ ಕೃಷಿಯಿಂದ ಸಾಕಷ್ಟು ಪಡೆದುಕೊಂಡಿದ್ದೇನೆ ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾರೆ. ಕೃಷಿ ಒಂದು ತಪಸ್ಸು ಇದ್ದ ಹಾಗೆ ಎಲ್ಲದಕ್ಕೂ ಕೂಡ ಇಲ್ಲಿ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಕೃಷಿಯನ್ನ ಮಾಡ್ತಾ ಬೇರೆ ಬೇರೆ ಕೆಲಸಗಳನ್ನು ಕೂಡ ನಾವು ಮಾಡಿಕೊಳ್ಬಹುದು ಅನ್ನುವಂಥದ್ದು ಅವರ ನಂಬಿಕೆ. ಕೃಷಿಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ನಾವೀಗ ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೋಹನ್ ಅವರಿಗೆ. ಹಾಂ ನಮಸ್ತೆ ಸರ್. ಮೋಹನ್, ಎಷ್ಟು ವಯಸ್ಸು ತಮಗೆ? ಸರ್ 42 ಸರ್. 42 ವರ್ಷ ವಯಸ್ಸಾಯ್ತು. ಏನು ಓದಿದ್ರಿ ತಾವು? ಸರ್ ನಾನು ಲ್ಯಾಬ್ ಟೆಕ್ನಿಷಿಯನ್ ಓದಿದೆ. ಕೆಂಕೆರೆ ಅನ್ನೋ ಒಂದು ಗ್ರಾಮದಲ್ಲಿ, ನಂದು ಹಿಂದುಳಿದಂತ ಒಂದು ಹಳ್ಳಿಯಲ್ಲಿ ನನ್ನ ಪ್ರೈಮರಿ ಹೆಲ್ತ್ ಎಜುಕೇಷನ್ ಎಲ್ಲ ಆಯಿತು. ಬೂನಳ್ಳಿಯಲ್ಲಿ ಪ್ರೌಢಶಾಲೆ ಆಯಿತು. ಆಮೇಲೆ ಹಾಸನದಲ್ಲಿ ವೆಂಕಟೇಶ್ವರ ಕಾಲೇಜ್ನಲ್ಲಿ ನಾನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದೆ. ಲ್ಯಾಬ್ ಟೆಕ್ನಿಷಿಯನ್ ಆದ ನಂತರ ನಾನು ಬೆಂಗಳೂರಿನಲ್ಲಿ ಒಂದು ವರ್ಷ ವರ್ಕ್ ಮಾಡಿದೆ. ಯಾಕೋ ಇಷ್ಟ ಆಗಲಿಲ್ಲ, ಮತ್ತೆ ನಾನು ಹಾಸನದಲ್ಲಿ ಏನಾರು ಸಾಧನೆ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಇಬ್ಬರು ಬ್ರದರ್ಸ್, ನಾನು ನನ್ನ ಅಣ್ಣ, ಅವರು ಕೂಡ ಬಿ ಎಸ್ ಸಿ ಮಾಡಿದ್ರು. ಏನಾರು ಮಾಡೋಣ ಅಂತ ಬಂದಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದೆ. ಎಸ್ ಎಸ್ ಎಂ ಹಾಸ್ಪಿಟ್ಲಲ್ಲಿ ಒಂದು ವರ್ಷ ವರ್ಕ್ ಮಾಡಿದೆ. ಆ ನಂತರ ನನಗೆ ಜೀವರಕ್ಷಾ ಬ್ಲಡ್ ಬ್ಯಾಂಕು ಕರೆದುಬಿಟ್ಟು ಒಂದು ಒಳ್ಳೆ ಜಾಬ್ ಕೊಟ್ಟರು. ಇವತ್ತು ಕೂಡ ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸಾವಿರಾರು ಜನಕ್ಕೆ ರಕ್ತ ತಲುಪಿಸಿದ್ದೀನಿ. ನಾನು 46 ಬಾರಿ ರಕ್ತ ಕೊಟ್ಟಿದ್ದೀನಿ. ನಾವು ಮೂಲ ಕೃಷಿಯಿಂದ ಬಂದಂಥ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಅವರು ಜಾಬ್ನಲ್ಲಿದ್ದರೂ ಕೂಡ ಕೃಷಿ ನಂಬಿಕೊಂಡು ಇವತ್ತು ಕೂಡ ನಮ್ಮನೇಲಿ ರಾಗಿ, ದ್ವಿದಳ ಧಾನ್ಯಗಳು, ಮೆಣಸಿನಕಾಯಿ ಸಾಂಬಾರ ನಾನು ಕೊಂಡಿದ್ದೆ ನೋಡಲಿಲ್ಲ. ನನ್ನ ಫಾದರ್ ಅದನ್ನೆಲ್ಲ ನಮಗೆ ತೋರಿಸ್ತಾ ಬಂದರು, ನಾವು ಹಂಗೆ ಬೆಳ್ಕೊತಾ ಬಂದ್ವಿ. ಹಿಂಗಿದ್ದಾಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಾಗಿರ್ಬೇಕು, ಕೋವಿಡ್ ಬಂದ ನಂತರ ಎಲ್ಲರೂ ಒಂದು ಫಾರ್ಮ್ ಹೌಸ್ ಕಾನ್ಸೆಪ್ಟು, ಎಲ್ಲರೂ ಜಮೀನು ಮಾಡಬೇಕು, ಆರೋಗ್ಯವಾಗಿರಬೇಕು, ನಾವು ಒಳ್ಳೊಳ್ಳೆ ತಿನ್ನಬೇಕು. ನಮ್ಮ ದೇಶದಲ್ಲಿ ಮಾರಕ ಅಂತಂದರೆ ಆರೋಗ್ಯ, ಕಳಪೆ ಆಗಿರೋದೇ ಆಹಾರ. ಇವತ್ತು ಅದನ್ನು ಆರೋಗ್ಯವಾಗಿ ತಿನ್ನಬೇಕು ಅಂದರೆ ನಾವು ಬೆಳ್ಕೋಬೇಕು ಅನ್ನೋ ಒಂದು ಪರಿಕಲ್ಪನೆಗೆ ಬಂದಾಗ ನಾನು ಒಂದು ಸರ್ಚ್ ಮಾಡ್ತಿದ್ದೆ. ಒಂದು 4 ಎಕರೆ ಒಂದು ಬೌಂಡ್ರಿ ತಗೊಂಡು ಒಂದು ತೋಟ ಮಾಡಬೇಕು, ಒಂದು ಒಳ್ಳೆ ಮುಂದಿನ ಪೀಳಿಗೆಗೆ ಆಕ್ಸಿಜನ್ ಕೊಡಬೇಕು ಅನ್ನೋದು ನಾನು. ಯಾಕೆಂದರೆ ಇತ್ತೀಚೆಗೆ ಎಲ್ಲರೂ ವೆಹಿಕಲ್ ತಗೊಂಡು ಏನಾಗ್ಬಿಟ್ಟಿದೆ ಅಂದರೆ ಏರ್ ಪೊಲ್ಯೂಟ್ ಆಗೋಗಿದೆ. ಅದು ಕಾರಣ ನಾವುಗಳೇನೆ. ಅದಕ್ಕೆ ಒಳ್ಳೇದು ಮಾಡಬೇಕು ಅಂತ ಇದೊಂದು ಜಮೀನು ತಗೊಂಡು ನಾನು 4 ಎಕರೆಯಲ್ಲಿ ವನವೃಕ್ಷ ಅಂದರೆ ಕಾಡು ಪ್ಲಸ್ ನಾಡು ಆಗಬೇಕದು. ಅದರಲ್ಲೇ ನನಗೇನು ಬೇಕದು ಬೆಳ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಈ ಒಂದು ಕಾರ್ಯಕರ್ತ ಜಾಗ ನನಗೆ ಯಾರೊಬ್ಬರು ಸ್ನೇಹಿತರು ತೋರಿಸಿದ್ರು ತಗೊಂಡು. ಇದು ನಾನು ಬರೋದಕ್ಕಿಂತ ಮುಂಚೆ ಕುರ್ಚಲು ಗಿಡ ಒಂಥರ ಜಾಗ ನೋಡ್ರೆ ಯಾರೂ ಇಷ್ಟಪಡಲಿಲ್ಲ. ಹೈಟ್ ಪ್ಲೇಸು, ಮಳೆ ಕಡಿಮೆ, ಇಲ್ಲಿ ನೀರು ಸಿಗೋದು ಕಡಿಮೆ ಇತ್ತು. ಆದರೂ ನನ್ನ ಅದೃಷ್ಟ ಬಂದೆ, ಒಂದು ಬೋರ್ವೆಲ್ ಆಗ್ತೆ, 1 ಇಂಚು ನೀರು ಬಂತು, ಇನ್ನೊಂದು ಬೋರ್ವೆಲ್ ತಗೊಂಡೆ. ಆ ನಂತರ ಈ ಥರ ಒಂದು ಭೂಮಿನ ಫಾರ್ಮೇಷನ್ ಮಾಡಿ ಭೂಮಿ ತಾಯಿ ಯಾವತ್ತೂ ಬರಿದಾಗಿಲ್ಲ, ನಾವು ಅದನ್ನು ಬರಿದು ಮಾಡಿದ್ದೀವಿ. ಆ ಒಂದು ಉಳುಮೆ ಮಾಡಿದರೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಲಿ ನಾನು ಈ ಒಂದು ಕಾರ್ಯಕ್ರಮ ಕೈ ಇಟ್ಟೆ. ಇವತ್ತು ನೋಡಿ ಸಮೃದ್ಧವಾಗಿದೆ ನನ್ನ ತೋಟ, ತುಂಬ ಜನ ಬಂದು ನೋಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ. ಇದರೊಳಗೆ ನಾನು ಒಂದು 140 ತೆಂಗಿನ ಮರ ಮೊದಲು ನೆಟ್ಟೆ. ಒಂದು 30 ನೆಟ್ಟೆ ಬರುತ್ತಾ ಅಂತ, ಅದು ಚೆನ್ನಾಗಾದ್ಮೇಲೆ ಮತ್ತೆ ಟೋಟಲ್ 140 ಮರನ ನೆಟ್ಟೆ. ಅದಾದ್ಮೇಲೆ ಮಧ್ಯೆ ಅಂತರ್ ಬೆಳೆ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೇಳಿದ್ರಿ ಆಗ್ಲೇನೆ ತಂದೆಯವರು ಒಳ್ಳೆ ಪುಟ್ಟ ಕೃಷಿಕರು, ಅವರು ವೃತ್ತಿಯಲ್ಲಿದ್ರು ಕೂಡ ಕೃಷಿ ಮಾಡ್ತಿದ್ರು ಅಂತ ಹೇಳಿ. ಅವರು ಏನ್ ಕೃಷಿ ಮಾಡ್ತಿದ್ರು, ಎಲ್ಲಿ ಜಮೀನಿತ್ತು, ಏನೆಲ್ಲ ಬೆಳೀತಾ ಇದ್ರಿ ಆಗಿನ ಕಾಲಕ್ಕೆ? ನಮ್ದು ಬೂನಳ್ಳಿ ಪಕ್ಕ ಗೇಕರವಳ್ಳಿ ಅಂತ ಒಂದು ಗ್ರಾಮ, ಹಸನಕತ್ರ ಇದ್ರು ಒಂದ್ ಸ್ವಲ್ಪ ಹಳ್ಳಿ ತರನೇ ವಾತಾವರಣ. ಅಲ್ಲಿ ನಮಗೆ 1.5 ಎಕರೆ ನಮ್ಮ ಅಪ್ಪಂಗೆ ಪಿತ್ರಾರ್ಜಿತವಾಗಿ ಬಂದಿದ್ದು, ಯಾಕೆಂದ್ರೆ ಅವ್ರಿಗೆ ಜಾಬ್ ಅಂದರೆ ಹೆಲ್ತ್ ಅಂದರೆ ಹಾಸ್ಪಿಟ್ಲಲ್ಲಿ ಡಿ ಗ್ರೂಪ್ ನೌಕರಾಗಿದ್ದರು. ಅವರಿಗೆ ಕಡಿಮೆ ಜಮೀನು ಬಿದ್ದರೂ ಕೂಡ ಅದರಲ್ಲಿ ರಾಗಿ ಆದ ನಂತರ ಜೋಳ, ಆಮೇಲೆ ಸಂಬಾರ. ನಮ್ಮಪ್ಪ ಯಾವಾಗಲೂ ಆಲೂಗೆಡ್ಡೆ ಎಲ್ಲ ಕೇತಾದ್ಮೇಲೆ ಸಂಬಾರ ಹೆಚ್ಚಿಬಿಡೋರು, ಕುಂಟಾಲ್ ಗಟ್ಟಲೆ ಸಂಬಾರ ಆಗೋದು. ಹಾಗೆ ಮೆಣಸಿನ ಗಿಡ ಹಾಕೋರು ಸಮಟೈಮ್. ಆ ಮೆಣಸಿನ ಗಿಡನೂ ಅಷ್ಟೇ ನಾವು ಮಾರ್ತಿರ್ಲಿಲ್ಲ, ಹಣ್ಣು ಮಾಡ್ಕೊಂಡು ಒಣಗಿಸಿ ನಮ್ಮಮ್ಮ ಅದನ್ನ ನಮ್ಮನೆಗೆ ಬಳಸಕ್ಕೆ ಬರ್ತಿದ್ರು. ಹಂಗಾಗಿ ನಮಗೆ ಮೂಲ ನಮ್ಮನೇಲಿ ಬೆಳೆದಂತದ್ನೇ ತಿಂತಾ ನಾವು ಬೆಳೀತಾ ಬಂದಿದ್ದು, ಅವರಿಂದ ನಾವು ಇದನ್ನ ಕಲ್ತ್ಕೊಂಡ್ಬಂದಿದ್ದು. ನೀವು ಕೆಲಸದಲ್ಲಿ ಕೈ ಜೋಡಿಸ್ತಿದ್ರ ತಂದೆಯವ್ರ ಜೊತೆಗೆ? ಖಂಡಿತವಾಗೂ. ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಅಮ್ಮ ಅಪ್ಪ ನಮಗೆ ಕೇಳ್ಕೊಟ್ಟಿದ್ ಬುದ್ಧಿನೇ ಅದು. ಹೋಗಿ ಅಲ್ಲಿ ನಾವು ಏನ್ ಮಾಡ್ತಿದ್ವಿ, ಮೆಣಸಿನ ಗಿಡದ ಕಳೆ ತೆಗೆಯೋದು, ಮೆಣಸಿನ್ಕಾಯಿ ಕುಯ್ಯೋದು, ಸಾಂಬಾರ್ ಬೀಜದ ಸೊಪ್ಪು ಕಿತ್ಬಿಟ್ಟು ಕಟ್ಟಿ ಸಮ್ ಟೈಮ್ ಮಾರಿದ್ದು ಗೊತ್ತಿದೆ ನನಗೆ. ಆಮೇಲೆ ಆಲೂಗಡ್ಡೆ ಹಾಕಿದಾಗ ಅದನ್ನ ನಾವೆಲ್ಲ ಕಳೆ ಕೀಳೋದು, ಮತ್ತೆ ಆಲೂಗಡ್ಡೆ ಕೀಳೋದು, ಇದನ್ನೆಲ್ಲ ಚೀಲ ಮಾಡೋದು, ಬೆಂಗಳೂರಿಗೆ ತಗೊಂಡು ಮಾರೋದು, ಇದೆಲ್ಲ ನಮಗೆ ಓದಿನ ಜೊತೆಗೆ ಅದು ಕೂಡ ನಮಗೆ ಬೆಳೀತಾ ಬಂದಿತ್ತು. ಇದನ್ನ ನಮ್ಮ ತಂದೆ ತಾಯಿನೇ ನಮಗೆ ಕೃಷಿನ ಕಲಿಸ್ಕೊಟ್ಟಿದ್ರು. ಬಾಲ್ಯದಲ್ಲಿ ಒಂದಷ್ಟು ಕೃಷಿಯ ಒಡನಾಟ ಇತ್ತು, ಹಾಗಾಗಿ ಕೃಷಿಯ ಬಗ್ಗೆ ನಿಮಗೆ ಆಸಕ್ತಿಯೂ ಕೂಡ ಇತ್ತು. ಆದರೆ ಒಳ್ಳೆ ಕೆಲಸದಲ್ಲಿ ಇದ್ದಂಥವ್ರು ಮತ್ತು ಬೇರೆ ಬೇರೆ ತರಹದ ವ್ಯವಹಾರಗಳನ್ನು ಕೂಡ ಮಾಡ್ಕೊಂಡಿದ್ದಂಥವ್ರು, ಕೃಷಿ ಭೂಮಿ ಬೇಕೇ ಬೇಕು, ಕೃಷಿ ಭೂಮಿ ಇರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ತಮಗೆ? ಏನಾಗಿತ್ತು ಸರ್ ಅಂದರೆ, ನಮಗೆ ಜಾಬ್ ಚೆನ್ನಾಗಿದೆ, ಅರ್ನಿಂಗ್ಸು ಚೆನ್ನಾಗಿದೆ, ಎಲ್ಲೋ ಒಂದು ಕಡೆ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ ಅನಿಸಿದ್ರು, ನಮ್ಮ ಮೂಲ ಉದ್ದೇಶ ನಮ್ಮದು ಹಳೇದು ಏನಿದೆ ಪದ್ಧತಿ ಬಿಡೋಕ್ಕಾಗಲಿಲ್ಲ. ಇವತ್ತು ನೋಡಿ ಒತ್ತಡಗಳು, ಬೆಳಿಗ್ಗೆ ನಾನು ಏನೇ ದುಡಿದ್ರು ವಾಕ್ ಮಾಡಬೇಕು, ಯೋಗಕ್ಕೆ ಹೋಗಬೇಕು, ಜಿಮ್ಗೆ ಹೋಗಬೇಕು ಅಂತ ಮಾಡಬೇಕಾಗಿತ್ತು. ನಾನು ಆಕಾಶವಾಣಿ ಕೇಳ್ತೀನಿ, ಅಲ್ಲಿ ಒಂದು ಕಡೆ ನಾನು ನೋಡ್ತಾ ಇದ್ದಾಗ ಈ ವಾಕು ಇದಕ್ಕೆಲ್ಲ ಇಂಪಾರ್ಟೆಂಟು, ಒಂದು ಇಲ್ಲಾರ ಭೂಮಿ ಇದ್ದರೆ ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಜಮೀನಲ್ಲಿ ಕೆಲಸ ಮಾಡಿಬಂದ್ರೆ ನನ್ನ ಆರೋಗ್ಯ, ನನ್ನ ಬಿ ಪಿನೂ ಕಡಿಮೆ ಆಗುತ್ತೆ, ಒಂದು ಭೂಮಿನೂ ಉಳುಮೆ ಮಾಡ್ತಾ ನಮಗೆ ಆದಾಯ ಗಳಿಸ್ಬೋದು. ಅದ್ರ ಜೊತೆಗೆ ಇವತ್ತಿನ ನಮ್ಗೆ ಏನೇನು ಆಹಾರ ಬೇಕಾದ್ರೂ ನಾನು ಬೆಳ್ಕೋಬೋದು ಅನ್ನೋ ಹಿತದೃಷ್ಟಿಲಿ ನಾನೇನು ಮಾಡಿದೆ, ಇವೆಲ್ಲನೂ ಅವಾಯ್ಡ್ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಜಮೀನು ಹುಡುಕಿ, ನನ್ನ ಮನೆಗೆ ಏನು ಬೇಕೋ ಅದನ್ನು ಬೆಳ್ಕೊಳ್ಳೋಕ್ಕೋಸ್ಕರನೇ ನಾನು ಈ ಥರ ಒಂದು ಜಮೀನು ಹುಡುಕಿ ತೊಗೊಂಡು ಈ ಕೆಲಸಕ್ಕೆ ಬಂದಿದ್ದು. ಇದರಲ್ಲಿ ಖುಷಿ ಸಂತೃಪ್ತಿ ಎರಡೂ ಇದೆ. ಜಮೀನು ಕೊಳ್ಳುವಾಗ ಬಹಳ ಜಾಗ್ರತೆಯಿಂದ ಕೊಳ್ಬೇಕು ಅಂತೇಳಿ ಹೇಳ್ತಾರೆ, ಯಾಕೆ ಅಂತ ಅಂದ್ರೆ ಇವತ್ತು ಭೂಮಿಗೆ ಬಂಗಾರದಂತಹ ಬೆಲೆ ಇದೆ, ಬಂಗಾರಕ್ಕಿಂತಲೂ ಹೆಚ್ಚಿನ ಬೆಲೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವ್ಯಾಜ್ಯಗಳನ್ನು ನಾವು ನೋಡ್ತಾ ಇರ್ತೀವಿ, ಮೋಸ ಆಗಂತದನ್ನ ನೋಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ಯಾರೇ ಆಗ್ಲಿ ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಅಂದಾಗ ಏನೆಲ್ಲ ಅಂಶಗಳನ್ನ ಗಮನಿಸಬೇಕು ಮೋಹನ್ಜಿ? ಸರ್, ನಾನು ಮೊದಲನೇದಾಗಿ ಹೇಳ್ತೀನಿ, ಒಂದು ದೇಶ ಇಂಪ್ರೂವ್ ಆಗಬೇಕು ಅಥವಾ ಒಂದು ಹಳ್ಳಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಮೊದಲನೇದಾಗಿ ರಸ್ತೆ, ಅಕ್ಕಪಕ್ಕದ ಜನಗಳು, ನಾವು ಅವ್ರ ಜೊತೆ ಬೇರೆ ಗುಣಗಳು, ಇವನ್ನೆಲ್ಲ ಅಳವಡಿಸ್ಕೊಂಡು ಮತ್ತೆ ಆ ಭೂಮಿ ತಗೊಳ್ಬೇಕಾದ್ರೆ ನಾವು ಆ ಮನೆಯವ್ರನ್ನ ನಿಮಗೆ ಖುಷಿಯಿಂದ ಕೊಡ್ತಿದ್ದೀರಾ, ಏನು ಕಷ್ಟಕ್ಕೆ ಕೊಡ್ತಿದ್ದೀರಾ ಎಲ್ಲ ತಿಳ್ಕೊಂಡು ಅದ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ತಗೊಂಡು, ಈಗ ನೋಡಿ ಸರ್ ಅದ್ ಎಂಥ ಕಳಪೆ ಜಾಗನೇ ಆಗಿರಲಿ ನಮ್ಮಲ್ಲಿ ಆಸಕ್ತಿ ಇರಬೇಕು. ನಾನು ಅದ್ರಲ್ಲಿ ಏನಾರು ಸಾಧನೆ ಮಾಡ್ತೀನಿ ಅಂತ ಆಸಕ್ತಿ ಇದ್ದಾಗ ಮಾಡ್ಬೋದು. ಈಗ ಉದಾಹರಣೆಗೆ ನಾನು ಜಾಗ ತಳಕ್ ಬಂದಾಗ ಇದು ಹೆಂಗಿತ್ತು ಅಂತಂದ್ರೆ, ಪಕ್ಕದವರು ನಾವು ಹುತ್ತಿದ್ದೀವಿ ಅವ್ರು ನನಗೆ ಬರಬೇಕು ಅಂತಿದ್ರು, ಅದನ್ನೆಲ್ಲ ಬಗೆಹರಿಸ್ಕೊಂಡು ನಾನು ಇದನ್ನ ತಗೊಂಡು ಅವ್ರಿಗೆ ಹೇಳಿದೆ, ನೋಡಿ ನಾನು ಸುತ್ತ ಫೆನ್ಸಿಂಗ್ ಮಾಡ್ಕೋತೀನಿ, ನಿಮಗೂ ತೊಂದರೆ ಆಗಲ್ಲ, ನೀವು ಈ ಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಅದಕ್ಕೆ ಒಪ್ಕೊಂಡು ಖುಷಿಯಿಂದ ನಾನು ಬಂದ್ಮೇಲೆ ಅವ್ರಿಗೂ ಖುಷಿಯಾಯಿತು, ನಾವು ನೆರೆಯವರವರಾದ್ರೂ ಅಣ್ಣತಂದಿರ ಜೊತೆ ಚೆನ್ನಾಗಿದ್ದೀವಿ. ಮತ್ತೆ ನನಗೆ ಈ ಭೂಮಿ ತಗೊಂಡಾಗ ಇದು ಭಾಳ ಭೂಮಿ ಥರ ಇತ್ತು, ಇಲ್ಲಿ ನೀರು ಬರುತ್ತೋ ಇಲ್ವೋ ಅನ್ನೋ ಭಯ ಇತ್ತು. ಆದರೂ ಕೊರೆದಾಗ ನೀರು ಬಂತು 1 ಇಂಚು. ನನ್ನ ಆಸಕ್ತಿ ಜಾಸ್ತಿ ಇತ್ತು ಈ 1 ಇಂಚು ನೀರಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ 8 ಪ್ಲೇಸಲ್ಲಿ, ಅದಕ್ಕೆ ಅನುಗುಣವಾಗಿ ಏನು ಬೆಳಿಬಹುದು, ಆ ನೀರಿಗೆ ಏನು ಬೆಳಿಬಹುದು ಅಂತ ನಾನು ಅದಕ್ಕೆ ಅನುಗುಣವಾದಂತ ಗಿಡಗಳನ್ನ ಬೆಳೆದೆ, ಖುಷಿ ಸಿಕ್ತು, ಇವತ್ತು ಚೆನ್ನಾಗಿದೆ ಸರ್. ನಮ್ಮ ನೆರೆಹೊರೆಯವರು ಏನಿರ್ತಾರೋ ಅವರು ಬಹಳ ಮುಖ್ಯ, ಅವ್ರ ಜೊತೆ ನಾವು ಒಳ್ಳೆ ಸಂಬಂಧವನ್ನ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಅನ್ನುವಂಥದ್ದು. ನಮ್ಗೆ ದೂರ ದೂರದ ಊರುಗಳಲ್ಲೂ ಕೂಡ ಸಾಕಷ್ಟು ಜನ ಪರಿಚಿತರಿರ್ತಾರೆ, ಬಂಧುಗಳಿರ್ತಾರೆ ಮತ್ತು ನೆಂಟರು ಈ ಥರದ್ರೆಲ್ಲ ಇರ್ತಾರೆ. ಅವ್ರಿಗಿಂತಲೂ ಕೂಡ ನಮ್ಮ ಅಕ್ಕಪಕ್ಕ ಯಾರಿರ್ತಾರೋ ಅವ್ರ ಜೊತೆ ನಾವು ಹೆಚ್ಚಾಗಿ ಚೆನ್ನಾಗಿರ್ಬೇಕು ಅಂತೇಳಿ. ಆಮೇಲೆ ಎಲ್ಲಾ ಭೂಮಿಯಲ್ಲಿಯೂ ಕೂಡ ಒಂದಷ್ಟು ವ್ಯಾಜ್ಯಗಳು ಇದ್ದೇ ಇರುತ್ತೆ, ನಂದು ಅಲ್ಲಿಗೆ ಬರಬೇಕು, ನಿಂದ ಇಲ್ಲಿಗೆ ಬರಬೇಕು ಅನ್ನುವಂಥದ್ದು, ಅದನ್ನು ಕೂಡ ಅನುಭವಿಸ್ತೇವೆ ಅಂತೇಳಿ ತಾವು ಹೇಳಿದ್ರಿ, ಹೇಗೆ ಬಗೆಹರಿಸ್ಕೊಂಡ್ರಿ ಅದನ್ನು? ಸರ್, ಅವ್ರು ಹೇಳಿದ್ರು, ನೋಡಿ ಸರ್ ನನಗಿಲ್ಲಿ ಓಡಾಡೋದಕ್ಕೊಂದು ದಾರಿ ಬೇಕು, ನನಗೆ ಈ 3 ಅಡಿ ಬಿಡಿ, 6 ಅಡಿ ಬಿಡಿ, ನಂಗೆ ಈ ಥರ ಎಲ್ಲ ಕೇಳಿದ್ರು. ನಾನು ಹೇಳಿದೆ ಅವ್ರು ಕರೆದು, ಈಗ ನಿಮ್ಮದು ನನ್ನ ಪಕ್ಕ ಜಮೀನಿದೆ, ನಂದು ಇದೆ, ಇಬ್ಬರು ಸೇರಿ 3 ಅಡಿ ಬಿಡೋಣ. ನಾನು ಹೇಳ್ತೀನಿ, ಕೆಲವರಿಗೆ ರಸ್ತೆನ ಒತ್ತುವರಿ ಮಾಡಿ ಜಮೀನು ಮಾಡೋದ್ರಲ್ಲಿ ಏನು ಆದಾಯ ಬರಲ್ಲ, ನಮ್ಮ ಭೂಮಿ ಒಳಗೇನೆ ನಾವು ಉಳುಮೆ ಮಾಡಿದ್ರೆ ಆದಾಯ ತೆಗಿಬೋದು. ಅವ್ರಿಗೆ 3 ಅಡಿ ಬಿಟ್ಟರೆ ಏನು ನನಗೇನು ಬೇಜಾರಾಗಲಿಲ್ಲ, ಅವರು ಓಡಾಡ್ತಾರೆ, ಎಲ್ಲ ಓಡಾಡ್ತಾರೆ, ಇವತ್ತು ನಾನು ಏನಾದ್ರು ಒಂದು ಸಣ್ಣ ಕೆಲಸಕ್ಕೆ ಕರೆದ್ರೆ ಬರ್ತಾರೆ, ಖುಷಿಯಿಂದ ಮಾತಾಡ್ತಾರೆ. ಅದೇ ಅವ್ರ ಜೊತೆ ದ್ವೇಷ ಕಟ್ಕೊಂಡು ಇಲ್ಲ ನನಗೆ ಇಲ್ಲಿ 3 ಅಡಿ ಬರಲೇಬೇಕು ಅಂತ ಹೋದರೆ, ನೋಡಿ ಸರ್ ನಾವು ಯಾರೂ ಶಾಶ್ವತ ಅಲ್ಲ, ಈ ಭೂಮಿನೇ ಶಾಶ್ವತ, ಈ ಗಾಳಿ ಸೂರ್ಯ ಇವರೇ ಶಾಶ್ವತ, ಇರಬೇಕಾದ್ರೆ ಅಣ್ಣ ತಮ್ದಿರ್ತಾರೆ ಇರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಅವ್ರಿಗೆ ಬಿಟ್ಕೊಟ್ಟೆ, ಖುಷಿ ಆಯಿತು. ಈಗ ಪಾಪ ಅವನು ಎತ್ತು ನೊಗ ಎಲ್ಲ ತಿರುಗಬೇಕಾದ್ರೆ ನಾನು ಬೇಲಿ ಹಾಕೊಂಡ್ರೆ ತೊಂದರೆ ಆಗುತ್ತೆ. ನನ್ನ ರೈತರಲ್ಲಿ ಹೇಳೋದೇನು ಅಂತಂದರೆ, ಭೂಮಿ ಮಧ್ಯದಲ್ಲೇ ಉಳುಮೆ ಮಾಡಿ ಸಂಪಾದನೆ ಮಾಡಿ, ಒಂದಡಿಗೋಸ್ಕರ ಕಿತ್ತಾಡಬೇಡಿ, ರಸ್ತೆಗೋಸ್ಕರ ವ್ಯಾಜ್ಯ ಮಾಡಬೇಡಿ. ಇವೆಲ್ಲ ನಾವು ಪ್ರಕೃತಿ ಕೊಡೋಂಥ ಕೊಡುಗೆಗಳು. ಗಿಡ ಮರ ನೆಡಿ, ವಿಶ್ವಾಸದಿಂದ ಇರಿ, ಅಣ್ಣ ತಂದಿರ್ತಾರೆ ಬಾಳಣ್ಣ, ಅವಾಗ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಮಾಡಿ ನಾನು ಸಾಲ್ವ್ ಮಾಡ್ಕೊಂಡೆ ಸರ್. ನೀವು ಭೂಮಿಯನ್ನು ಕೊಂಡಂಥ ಸಂದರ್ಭದಲ್ಲಿ ಏನೂ ಇರಲಿಲ್ಲ ಅಂತೇಳಿ ಹೇಳಿದ್ರಿ, ಏನೂ ಇರಲಿಲ್ಲ, ಒಂದು ಸ್ವಲ್ಪ ಕುರ್ಚಿಲ್ ಕಾಡಿನ ಥರ ಇತ್ತು, ಹೀಗೆಲ್ಲ ಇತ್ತು ಅಂತೇಳಿ. ಆದರೆ ಇವತ್ತು ಯಾರು ಬಂದರೂ ಕೂಡ ಮೆಚ್ಚುವಂತಹ ಥರದಲ್ಲಿ ತಾವು ಇದನ್ನು ಮಾಡಿದ್ದೀರಿ. ಅಲ್ಲಲ್ಲಲ್ಲಿ ಗಿಡಗಳನ್ನು ಹಾಕೊಂಡಿದ್ದೀರಿ, ತೋಟವನ್ನು ಮಾಡಿದ್ದೀರಿ, ಎಲ್ಲ ಥರದ ಹಣ್ಣುಗಳನ್ನು ಕೂಡ ಬೆಳ್ಕೊಂಡಿದ್ದೀರಿ. ಹೇಗೆ ಯೋಜಿತವಾಗಿ ಇಂತಿಂಥದ್ದನ್ನೇ ಹಾಕಬೇಕು, ಇಷ್ಟಕ್ಕೆ ಹಾಕಬೇಕು ಅಂತೇಳಿ ಹೇಗೆ ತಿಳ್ಕೊಂಡ್ರಿ, ಮತ್ತು ಹೇಗೆ ಅದನ್ನು ಸಂಯೋಜನೆ ಮಾಡ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಈ ತೋಟ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಾಲ್ಕಾರು ತೋಟ ನೋಡಿದೆ. ಕನ್ಲಿ ಹತ್ರ ಪವಿತ್ರ ಕುಮಾರ್ ಸರ್ದು ಒಂದು ತೋಟ ನೋಡಿದೆ, ನಮ್ಮ ಬಾಗೇಶ್ವರದ ಹತ್ರ ಕುಮಾರ್ ಸರ್ ತೋಟ ನೋಡಿದೆ. ಮೊನ್ನೆ ರಾಷ್ಟ್ರ ಪ್ರಶಸ್ತಿ ತಗೊಂಡಂಥ ನಾಗಮಂಗಲದ ಒಬ್ಬ ಆಚಾರ್ಯರು ಅವರು ನನಗೆ ತುಂಬ ಬೇಕಾಗಿ ಗೊತ್ತಿರೋರು, ಅವ್ರದ್ದು ತೋಟ ನೋಡಿದೆ. ಹಿಂಗೆ ನನಗೆ ಎಲ್ಲರೂ ಒಬ್ಬ ತೋಟ ಮಾಡಿದ್ದಾನೆ ಅಂತಂದರೆ ನನ್ನ ಸ್ನೇಹಿತ ಜಗದೀಶ್ ಕರ್ಕೊಂಡು ಬಾಗು ಇಲ್ಲೊಂದು ತೋಟ ಇದೆ ನೋಡ್ಬೋಣ ಅಂತ ಹೋಗ್ತೀವಿ. ಅವರೆಲ್ಲರೂ ನೋಡಿದಾಗ ಅವ್ರು ಹೇಗೆ ಮಾಡಿದ್ದಾರೆ, ಇವರೆಲ್ಲರಿಗಿಂತ ನಾನು ಅದ್ಭುತವಾಗಿ ಮಾಡಬೇಕು, ಖುಷಿ ಪಡಬೇಕು, ಅದು ಚೆನ್ನಾಗಿ ಮಾಡಬೇಕು ಅಂದಾಗ ನಾನು ಅಂತರ್ ಬೆಳೆ ಬೆಳಿಬೇಕು ಅಂತಂದರೆ ಒಂದು ತೆಂಗಿನ ಗಿಡಕ್ಕೂ ಇನ್ನೊಂದು ತೆಂಗಿನ ಗಿಡಕ್ಕೂ ಗ್ಯಾಪ್ ಜಾಸ್ತಿ ಇರಬೇಕು ಅಂತೇಳಿ 30 ಅಡಿಗೆ ಒಂದು ತೆಂಗಿನ ಗಿಡ ಕೊಟ್ಟು, ಆ ಮಧ್ಯದಲ್ಲಿ ಒಂದು ಅಡಿಕೆ ಗಿಡ, ಸೀಬೆ, ನಿಂಬೆ, ದಾಳಿಂಬೆ ಈ ಥರ ಎಲ್ಲ ನೋಡಿದ್ದೆ. ನನ್ನ ಜಾಗಕ್ಕೆ ಏನು ಅಳವಡಿಸ್ಬೋದು ಅಂತ ಹೇಳಿ, ಇಷ್ಟು ಕಡಿಮೆ ನೀರಿನಲ್ಲಿ ಏನು ಗಿಡ ಬೆಳಿಬೋದು ಅಂತ ಹೇಳಿ ಎಲ್ಲಾನು ತಿಳ್ಕೊಂಡು ಅದ್ರ ಬಗ್ಗೆ ಮೊದಲೇ ಸರ್ವೆ ಮಾಡಿ. ಈಗೇನಾಗುತ್ತೆ, ನಾನು ಬಂದ್ಬಿಟ್ಟು ಶಡಾನಾಗಿ ಇದು ಅದು ಎಲ್ಲ ಹಾಕ್ಬಿಟ್ರೆ ಅದಕ್ಕೆ ನೀರು ಸಾಲಲ್ಲ, ಮತ್ತೊಂದು ಗೊಬ್ಬರ ಕೊಡೋಕ್ಕಾಗಲ್ಲ, ಪೂರ್ವ ನಿಯೋಜಿತ ಇಲ್ದಲ್ಲೇ ಏನು ಮಾಡಿದ್ರು ನಾವು ಫೇಲ್ ಆಗ್ತೀವಿ ಅಂತ ಗೊತ್ತು. ಆ ಕಾರಣದಿಂದ ನಾನು ಮತ್ತೆ ಎಲ್ಲಾನು ಸರ್ವೆ ಮಾಡಿ ಈ ಗಿಡ ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಬರ್ಬೋದು ಅನ್ನೋ ದೃಷ್ಟಿಲಿ ಈ ಥರ ಗಿಡಗಳನ್ನ ನೆಡ್ತಾ ಬಂದೆ. ಇವತ್ತು 21 ಬಂದರೆ ನನ್ನ ತೆಂಗಿನ ಗಿಡಕ್ಕೆ 3 ವರ್ಷ ತುಂಬ್ತಾ ಇದೆ. ಸೀಬೆ ಗಿಡ ಎಲ್ಲ ನನಗೆ 6 ತಿಂಗಳಿಗೆ ಬಿಡೋಕ್ಕಾಯ್ತು, ಆಮೇಲೆ ಸಪೋಟನ್ನು ಬಿಡ್ತು. ನೋಡಿ, ಇದು ಹಾಸನ ಜಿಲ್ಲೆಯಲ್ಲಿ ಅತಿ ಎತ್ತರವಾದ ಪ್ರದೇಶ ಇದು, ಆಮೇಲೆ ಮಳೆನೂ ಕಡಿಮೆ, ನಿಮ್ಮ ಭೂಮಿ ಇರತಕ್ಕಂಥ ಸ್ಥಳ ಈ ಜಾಗದಲ್ಲಿ ಆಪಲ್ ಬೆಳೆಯಕ್ಕೆ ಸಾಧ್ಯನಾ ಅಂತೇಳಿ ಕೆಲವರು ಚಾಲೆಂಜ್ ಮಾಡ್ತಿದ್ರು. ನಾನು ಹೌದಲ್ವಾ ನೋಡೋಣ ಅಂತ ಪ್ರಯತ್ನಕ್ಕೆ 2 ಆಪಲ್ ಗಿಡ ತಂದಾಕಿದೆ. ಇವತ್ತು ನನ್ನ ತೋಟದಲ್ಲಿ ಆಪಲ್ ಬಿಟ್ಟಿದೆ, ಅದ್ರ ಫೋಟೋ ಸಮೇತ ಇಟ್ಟಿದ್ದೀನಿ. ತುಂಬ ಅದ್ಭುತವಾಗಿ ನನ್ನ ತೋಟದಲ್ಲಿ ಆಪಲ್ ಬೆಳೆದಿದ್ದು ಖುಷಿಗೆ ಅದು ಎಷ್ಟು ಅಮೃತ ಸಿಕ್ಕಿದಂಗಾಯ್ತು. ಹಂಗೆ ಅನ್ನಿಸ್ತೆ ನೋಡಿ ಸರ್, ಯಾವ ಭೂಮಿನೂ ಕಳಪೆ ಇಲ್ಲ. ನಾವು ಮಾಡೋ ದೃಷ್ಟಿ, ನಾವು ಮಾಡೋ ಯೋಜನೆಗಳು ಕರೆಕ್ಟಾಗಿದ್ದು, ನಾವು ಕರೆಕ್ಟಾಗಿ ಅದಕ್ಕೆ ಏನು ಬೇಕು ಅಂತ ಕೊಡ್ತಾ ಹೋದರೆ ಎಲ್ಲಿ ಬೇಕಾದ್ರೂ ಏನು ಬೆಳಿಬೋದು. ಅದಕ್ಕೆ ನಾವು ಪೂರ್ವನಿಯೋಜಿತವಾಗಿ ಪ್ಲಾನ್ ಮಾಡ್ಕೊಳ್ಳೋದು ನಮ್ಮ ರೈತರಲ್ಲಿ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈಗ ಸುಮ್ಮನೆ ಈಗೇನಾಗುತ್ತೆ ಅಂದರೆ, ಇಲ್ಲಿ ಬಂದು ನಾನು 1000 ಅಡಿಕೆ ಗಿಡ ನೆಟ್ಬಿಟ್ಟು ಅದಕ್ಕೆ ನೀರು ಕೊಡ್ದಲೇ 5 ವರ್ಷ 10 ವರ್ಷ ಆದಮೇಲೆ ಅದು ಒಣಗಿಸೋದಕ್ಕಿಂತ ಈ ಭೂಮಿಲಿ ಏನು ಬರುತ್ತೆ ಅದನ್ನು ನಾವು ನಮ್ಮ ಕೃಷಿ ಇಲಾಖೆ ಅವ್ರ ಹತ್ರ ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗ್ತೀವಿ. ಉದಾಹರಣೆಗೆ ನನ್ನ ಕನ್ನಲಿ ನಾಗರಾಜರ ಪರಿಚಯ, ಅವರು ನನಗೊಂದು ವಿಸಿಟ್ ಮಾಡಿ ಹೇಳಿದರು, ಮೋನ್ ನೀರು ಕಡಿಮೆ ಅಂಥ ಗಿಡಗಳನ್ನ ನಿಮ್ಮಲ್ಲಿ ಬೆಳೀರಿ. ಈಗ ಅವ್ರು ಹೇಳಿರೋ ಪ್ರಕಾರ ಇನ್ನೊಂದು ವರ್ಷ ಹೋದರೆ ನಾನು ಕಾಳು ಮೆಣಸು ಹಾಕೋಣ ಅಂತಿದ್ದೀನಿ. ಅವ್ರು ಹೇಳಿದ್ರು ಈ ಭೂಮಿಲಿ ಕಾಳು ಮೆಣಸು ತುಂಬ ಚೆನ್ನಾಗಿ ಬರುತ್ತೆ, ಬೆಳಿಬೋದು, ಬೆಳೆದು ನೋಡಿ ಅಂತ. ಈಗ ನೆಕ್ಸ್ಟ್ ಪ್ಲ್ಯಾನ್ ನಾನು ಕಾಳು ಮೆಣಸು ಬೆಳೆಯೋಣ ಅಂತಿದ್ದೀನಿ. ಈಗ ಉದಾಹರಣೆಗೆ ಸೀಬೆ ಆಯಿತು, ನಿಂಬೆ ಆಯಿತು, ದಾಳಿಂಬೆ ಆಯಿತು, ಗೇರ್ ಮರ ಆಯಿತು, ಸಪೋಟ, ಅದ್ರ ಜೊತೆಗೆ ಬಟರ್ಫ್ರೂಟು, ಆಮೇಲೆ ಇದು ನೇರಳೆ, ಹಲಸು. ನಂದು ಇನ್ನೊಂದು ಖುಷಿ ಅಂತಂದರೆ ಈ ಒಂದು ಸ್ಟಾರ್ ಫ್ರೂಟ್ಸು, ಅದು ಸುಮ್ಮನೆ ಒಬ್ಬರು ಸ್ನೇಹಿತರು ಹೇಳ್ಕೊಟ್ಟಿದ್ರು. ಎಷ್ಟು ಬಿಡ್ತು ಸರ್ ಅಂದರೆ, ಈ ವರ್ಷ ಅದು ಬರೀ 2 ವರ್ಷಕ್ಕೆ ನನಗೆ ಸುಮಾರು ಒಂದು 50 ಕೆಜಿ ಮೇಲೆ ಸಿಕ್ತು ಅನಿಸುತ್ತೆ. ಬಟ್ ಇದನ್ನೆಲ್ಲ ನನ್ನ ಸ್ನೇಹಿತರಿಗೆ ಹಂಚಿದೆ, ನಾನು ನನ್ನ ವಿತೈಷಿಗಳಿಗೆ ಕೊಟ್ಟೆ, ಖುಷಿ ಆಯಿತು ಸರ್. ಹಂಗೆ ನಾನು ಹೇಳೋದು ಎಲ್ರಿಗೂ, ಇಂಥದ್ದೊಂದು ಜಾಗ ತಗೊಂಡು ಅಲ್ಲಿ ಏನು ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಮಾಡಿದ್ರೆ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ನೋಡಿ, 1000 ಜನ ಇಲ್ಲಿ ಹೋಗ್ತಾ ಬರ್ತಾ ಇಲ್ಲ ನೋಡ್ತಾರೆ, ಈ ಭೂಮಿ ಹಿಂಗಿತ್ತು ನನ್ನ ನೋಡಿ ಗೇಲಿ ಮಾಡ್ತಿದ್ರು ಕೆಲವರು. ಅವನ ಎಲ್ಲಿ ಮಾಡೋಕ್ಕಾಗತ್ತೆ, ಅವನಿರೋ ಬಿಸಿಲಿ ಬ್ಲಡ್ ಬ್ಯಾಂಕ್ ಬಿಡ್ತಾನೋ, ಸರ್ಜಿಕಲ್ ಬಿಸ್ನೆಸ್ ಬಿಡ್ತಾನೋ, ಎಲ್ಲೋಗಿ ಮಾಡೋಕ್ಕಾಗತ್ತೆ ಅಂತ ನನಗೆ ಕೆಲವ್ರಿಗೆ ತಮಾಷೆ ಮಾಡ್ತಿದ್ರು. ಇವತ್ತು ಅದೇ ನನ್ನ ಸ್ನೇಹಿತರು, ಇಲ್ಲ ಮರೆಯ ನಿನಂಗೆ ಏನಾದ್ರು ಒಂದು ಸಾಧಿಸ್ಬೇಕು ಅನ್ನೋ ಒಂದು ಹಠ ಇದ್ರೆ ಇದು ಮಾಡ್ಬೋದು ಅಂತೇಳಿ 4-5 ಜನ ಮತ್ತೆ ನನಗೆ ಜಾಗ ತಗೊಂಡು ತೋಟ ಮಾಡಿದ್ದಾರೆ, ಖುಷಿ ಆಗುತ್ತೆ. ನನ್ನ ಪಕ್ಕದಲ್ಲೇ ಇದ್ದಾರೆ, ನನ್ನ ಪಣಿ ಅಂತೇಳಿ ಅವರು ಕೋಲಾರದವರು, ಅವರು ನಾನು ಮಾತಾಡ್ತಾ ಮಾಡಿದ್ದು. ಇವತ್ತು ಅವರು ಕೂಡ ಮಾವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ, ನಾನು ಅವರು ಮಾತಾಡ್ತಾ ಇರ್ತೀವಿ. ನಾನು ಅಲ್ಲೋಗಿ ಈ ಗಿಡ ತಂದೆ, ನೀವೆಲ್ಲಿ ತಂದ್ರಿ ಅಂತ ಹೇಳಿ ಇಬ್ಬರೂ ಈ ನೀರಿಗೆ ಏನು ಗಿಡ ಬರುತ್ತೆ ಅಂತ ಹೇಳಿ ತೋಟ ಮಾಡಿದ್ವಿ. ಸಕ್ಸಸ್ ಕಾಣ್ತಾ ಇದ್ವಿ, ತುಂಬ ಖುಷಿಯಾಗುತ್ತೆ. ನನ್ನ ಸ್ನೇಹಿತರಿಗೆ ಹೇಳೋದೇನಪ್ಪ ಅಂದರೆ, ಸಮಯನ ವ್ಯರ್ಥ ಮಾಡಬೇಡಿ, ಸಮಯ ಮತ್ತೆ ಬರಲ್ಲ. ನಮ್ಮ ಸಮಯ ಇಲ್ಲ ಅಂತ ಹೇಳೋದು ನಮ್ಮ ಮೂರ್ಖತನ. ಸಮಯ ಇಲ್ಲ, ಸಮಯ ಇಲ್ಲ ಅಂತ ಹೇಳ್ತಾರಲ್ಲ ಸರ್, ಯಾರಿಗೆ ಸಮಯ ಇಲ್ಲ ನೋಡಿ, ಟೈಮ್ ಅಂತ ಇದ್ದೇ ಇರುತ್ತೆ. ಆ ಟೈಮ್ನ ನಾವು ಭಾಗ ಮಾಡ್ಕೋಬೇಕು. ಈಗ ನನ್ನ ಜಾಬ್ ಬಂದುಬಿಟ್ಟು 9 ರಿಂದ ಆರು ಗಂಟೆ ಆಗಿದ್ರೆ ಮೊದಲು 7-9 ನಾನು ಏನ್ ಮಾಡ್ಬೇಕು, ಸುಮ್ಮನೆ ವಾಕು ಗೀಕು ಮಾಡೋದಕ್ಕಿಂತ ಇಲ್ಲಿ ಬಂದ್ಬಿಟ್ಟು ಆರೋಗ್ಯವಾಗಿ ಗಿಡಗಳ ಜೊತೆ ಒಳದ್ರೆ ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಆಮೇಲೆ ನನಗೆ 4 ಗಂಟೆ ಮೇಲೆ ನಾನು ಫ್ರೀ ಇದ್ದೀನಿ, ನಾನೇನ್ ಮಾಡ್ತೀನಿ, 4-5 ಗಂಟೆಗೆ ಇಲ್ಲಿ ಬಂದು 5-7 ಗಂಟೆವರೆಗೂ ಗಿಡಗಳಿಗೆಲ್ಲ ನೀರು ಹಾಯಿಸಿ ಅವ್ರ ಜೊತೆ ನಾನು ಒಡನಾಡ ಬೆಳೆಸ್ಕೊಂಡಿದ್ದೀನಿ. ಅವ್ರನ್ನ ಒಂದ್ ದಿವಸ ಬಂದು ನಾನು ನೋಡ್ಲಿಲ್ಲ ಅಂತಂದ್ರೆ ನನಗೆ ಖುಷಿನೇ ಸಿಗಲ್ಲ. ನಾನ್ ಹೆಂಗ್ ಮಾಡ್ತಿದ್ದೀನಿ ಅದನ್ನೇ ನನ್ನ ಮನೆಯವ್ರು ಫಾಲೋ ಮಾಡ್ತಿದ್ದಾರೆ. ಈಗ ನನ್ನ ವೈಫು, ನನ್ನ ಮಕ್ಕಳು ಶನಿವಾರ ಭಾನುವಾರ ಬಂತಂದ್ರೆ ಅಪ್ಪ ತೋಟ ತಕ್ಕ ಹೋಗ ನಡಿ ಅಂತ ಹೇಳ್ತಾರೆ. ಇನ್ನು ನನ್ನ ತೋಟ ಮಾಡ್ತಾ ಇದ್ದೀನಿ, ಆಲ್ರೆಡಿ ಅವ್ರ ತೋಟ ಅಂತ ಅನ್ಕೊಬಿಟ್ಟಿದ್ದಾರೆ. ಅವ್ರಿಗೂ ಈಗ ನಾನು ಈಗಲೇ ಕಲ್ಸ್ಕೊಡ್ತಾ ಇದ್ದೀನಿ. ನನ್ನ ಮಗನಿಗೆ ಇದ್ಯಾವ ಗಿಡ ಮುಂಚೆ ಕೇಳಿದ್ರೆ ಗೊತ್ತಿರಲೇ ಇಲ್ಲ. ಇವತ್ತು ಅವನು ಸೀಬೆ ಗಿಡ, ನಿಂಬೆ ಗಿಡ ಎಲ್ಲವನು ಕಾಯಿ ಎಲ್ಲಿ ಬಿಡುತ್ತೆ, ಎಣ್ಣೆ ಎಲ್ಲಿ ಬಿಡುತ್ತೆ ಅಂತೆಲ್ಲ ನೋಡ್ತಾ ಖುಷಿ ಪಡ್ತಿದ್ದಾನೆ. ಅದು ನಾನು ಹಾಸನದಲ್ಲೇ ಇದ್ದಿದ್ರೇನು, ಒಂದು ಸಿನಿಮಾಗೆ ಹೋಗ್ತಿದ್ದೆ ಅಥವಾ ಮತ್ತೊಂದೇನೋ ಒಂದು ಟೈಮ್ ಪಾಸ್ ಮಾಡ್ತಿದ್ದೆ, ಇಲ್ಲ ಕಾಫಿ ಡೇಗೆ ಸ್ನೇಹಿತರ ಜೊತೆ ಎಲ್ಲ ಕೂತು ಸಮಯನ ವ್ಯರ್ಥ ಮಾಡ್ತಿದ್ದೆ. ಅದ್ರ ಬದಲು ಇವತ್ತೊಂದು ಒಂದು ಒಳ್ಳೆ ತೋಟ ಮಾಡಿ ಆಮೇಲೆ ಪ್ರಕೃತಿಗೆ ಒಂದು ಕೊಡುಗೆ ಸರ್ ಇದು. ನಾವು ಅದರಿಂದ ಪಡ್ಕೊಂಡು ತಿನ್ನೋದಕ್ಕಿಂತ ನಾವು ಅದಕ್ಕೆ ಏನಾರು ಒಂದು ಕೊಡಬೇಕು. ಆ ಖುಷೀಲಿ ಈಗ ನಾನು ಈಗ ಇದಕ್ಕೇನು ಅಂದರೆ ನೋಡಿ, ನಾನು ಬರೀ ನನಗಾದಾಯ ಬರೋ ಮರ ಮಾತ್ರ ಹಾಕೊಂಡಿಲ್ಲ, ಗಿಡ ಅಕ್ಕಿ ಪಕ್ಷಿಗಳಿಗೂ ಹಣ್ಣು ಸಿಗಬೇಕು, ಅಳಿಲು ಎಷ್ಟು ಖುಷಿಯಾಗಿ. ಇವತ್ತು ನೋಡಿ ಸರ್, ನಿಮಗೆ ಬರ್ತಿದ್ದಂಗೆ ನಾನು ಹೇಳಿದೆ ನೋಡಿ ಸರ್, ಎಷ್ಟು ಅಕ್ಕಿಗಳು ಕಲರ್ ಅವ. ಮೊದಲು ಇಲ್ಲಿ ಡ್ರೈ ಲ್ಯಾಂಡ್ ಏನೂ ಇರಲಿಲ್ಲ, ಏನು ಸೌಂಡ್ ಇದೆ, ಈ ಖುಷಿ, ಎಂತೆಂಥ ಅಕ್ಕಿಗಳು, ನವಿಲು, ಇವೆಲ್ಲ ಇಲ್ಲಿ ನೋಡೋದಕ್ಕೆ ಎಷ್ಟು ಖುಷಿ, ಸ್ವಚ್ಛಂದವಾಗಿದೆ. ಕಾರಣ ಹಣ್ಣಿನ ಗಿಡಗಳು. ಅದ್ರ ಜೊತೆಗೆ ನಾನು ಮಹಾಗನಿ ಮತ್ತು ಕೆಲವೊಂದು ಕಾಡು ಜಾತಿ ಮರಗಳನ್ನೂ ಹಾಕಿದ್ದೀನಿ. ಬೇವು ಒಳ್ಳೆ ಆಕ್ಸಿಜನ್ ಕೊಡುತ್ತೆ, ಮಳೆಗಾಲಕ್ಕೆ ತಂಪು ಮಾಡುತ್ತೆ, ಆಲದ ಮರ ಎಲ್ಲನೂ ಹಾಕಿದ್ದೀನಿ. ಪ್ರಕೃತಿಗೆ ಅನುಕೂಲ ಆಗೋಂಥ ಗಿಡಗಳನ್ನೂ ಹಾಕಿ ನನಗೆ ಆದಾಯ ಬರೋದನ್ನು ಮಾಡಿದ್ದೀನಿ. ಎರಡೂ ಇದ್ದಾಗ ಮಾತ್ರ ಸಮತೋಲನ ಆಗುತ್ತೆ ಅನ್ನೋಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಪ್ರಧಾನವಾಗಿ ಏನೇನು ಬೆಳ್ಕೊಂಡಿದ್ದಾರೆ ಇಲ್ಲಿ? ಸರ್, ಮೇಯ್ನಾಗಿ ನನ್ನ ಫಾದರ್ ನನಗೆ ಹೇಳಿದ್ದು, ಒಂದು ತೋಟ ಅಂತ ಇರಬೇಕು ಅಂತಂದರೆ ತೆಂಗಿರಲೇಬೇಕು, ತೆಂಗು ಒಂದು ವರದಾನ. ನಾನು ಒಬ್ಬರು ಸ್ನೇಹಿತರು ಹೇಳಿದ್ರು, ಕೇಳಿದ್ದೆ, ತೆಂಗು ನೋಡಿ ಸರ್ ನಮಗೆ ವರದಾನವಾಗಿದೆ ಅಂದರೆ ಕಡಿಮೆ ನೀರಿನಲ್ಲೂ ಬರತಕ್ಕಂಥ ಗಿಡ, ಏನು ತುಂಬ ಅದಕ್ಕೆ ನೀರು ಬೇಕಾಗಲ್ಲ. ಕಡಿಮೆ ನೀರನ್ನ ನಾವು ಹನಿ ನೀರಾವರಿ ಮುಖಾಂತರ ಕೊಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಅದು ಮೇಯ್ನ್ ಆಗಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನನಗೆ ಬಂದಾಗ ಹೋದಾಗ ನನ್ನ ಸ್ನೇಹಿತರಿಗೆಲ್ಲ ಕೊಡೋದಕ್ಕೆ ಪಪ್ಪಾಯಿ ಇದೆ, ಪಪ್ಪಾಯಿ ತುಂಬ ಚೆನ್ನಾಗಿ ಬರ್ತಿದೆ. ಸೀಬೆ ಗಿಡ ಒಂದು 25 ಇದೆ, ಆ ಸೀಬೆನೂ ಚೆನ್ನಾಗಿ ಬಿಡ್ತಾ ಇದೆ. ಸಪೋಟೋ ಒಂದು 10 ಇದೆ. ಇವೆಲ್ಲ ನನಗೆ ಹಣ್ಣುಗಳು ಆಗಿ ಸಿಗೋದಕ್ಕೆ. ಸೇಬು ಬೆಳೆದೆ, ಸೇಬು ಬರ್ತಾ ಇದೆ. ಮತ್ತೆ ಮನೆಗೆ ಅಂತ ಬಂದರೆ ಅವರೆ ಗಿಡ, ಅವರೇ ಹಾಕಿದ್ದೆ ಈ ವರ್ಷ, ಒಳ್ಳೆ ಅವರೇ ಆಯಿತು, ಒಂದು 50 ಕೆಜಿ ಅವರೇ ಆಯಿತು. ಹುರುಳಿ ಬೆಳೆದೆ, ಸುಮ್ಮನೆ ನೋಡೋಣ ಅಂತ, ಹುರುಳಿಗೆ ಏನು ಜಾಸ್ತಿ ಖರ್ಚು ಬರೋಲ್ಲ, ಎರಚಿ ಅಲ್ಬೆ ಹೊಡೆದಿದ್ದು. 1 ಕ್ವಿಂಟಲ್ 62 ಕೆಜಿ ಹುರುಳಿ ಆಯಿತು, 53 ರೂಪಾಯಿಗೆ ನಾನು ವಿತರಣೆ ಮಾಡಿದೆ. ಆಮೇಲೆ ಕೊನೆಗೆ ನನ್ನ ಸ್ನೇಹಿತರು ಹೇಳಿದ್ರು, ನಮ್ಗಳಿಗೆ ಕೊಟ್ಟಿದ್ರೆ ನಾವೆಲ್ಲ ಶೇರ್ ಮಾಡ್ತಿದ್ವಲ್ಲ ಅಂತ ಹೇಳಿ, ಅವಾಗ ಅನ್ನಿಸ್ತು ನೆಕ್ಸ್ಟ್ ಆ ಥರ ಪ್ಲಾನ್ ಮಾಡೋಣ ಅಂತೇಳಿ. ಹುರುಳಿ ಕಾಳು ಬೆಳೆದೆ. ತೊಗರಿ ನನ್ನ ಸ್ನೇಹಿತರಿಗೆ ಹೇಳಿದೆ, ನೋಡಿ ನಾನು ಕುಗ್ಗೆ ಬಂದು ಕೊಡೋದಾದ್ರೆ ಕಡಿಮೆ ಕೊಡಬೇಕಾಗತ್ತೆ, ನಿಮ್ಗೆ ಎಷ್ಟು ಬೇಕು ಬನ್ನಿ, ಫ್ಯಾಮಿಲಿ ಜೊತೆ ಒಂದು ದಿವಸ ಅಲ್ಲಿ ಇದ್ದು ತೋಟದಲ್ಲಿ ಎಂಜಾಯ್ ಮಾಡ್ತಾ ಕುಯ್ಕೊಂಡೋಗಿ ಅಂತ ಹೇಳಿದ್ದೀನಿ. ಅವ್ರುಗಳು ಬಂದು ತಗೊಂಡೋದ್ರು. ಹಿಂಗೆ ಆ ಥರ ಕೆಲವೊಂದು ಮನೆಗೆ ಬೇಕಾದ. ಆಮೇಲೆ ರಾಗಿ ಬೆಳೆದೆ ಸರ್, ನನಗೆ 6 ಚೀಲ ರಾಗಿನೂ ಆಯಿತು. ಸಿಂಪಲ್ ಆಗಿ ಅದು ನಾನು ತುಂಬ ಮಾರಕ್ಕೆ ಅಥವಾ ದನಿಗೆ ಉಲ್ಬೇಕು ಅಂತಲ್ಲ, ನನಗೇನು ಬೇಕು ಅನ್ನೋದನ್ನ ನಾನು ಬೆಳ್ಕೊತಾ ಇದ್ದೀನಿ. ಮತ್ತು ಇದು ಯಾವುದಕ್ಕೂ ಸರ್ ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಕೆಲವ್ರು ಹೇಳ್ತಾರೆ ನಾನು ಆರ್ಗ್ಯಾನಿಕ್ ಅದು ಇದು ಅಂತ, ನಾನು ಹೇಳ್ತೀನಿ, ನನಗೆ ಹಾಕಿರೋ ಗೊಬ್ಬರ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಈ ಎರಡನ್ನ ಬಿಟ್ಟು ಒಂದೇ ಒಂದು ಗೊಬ್ಬರದ ಅಂಗಡಿಯಿಂದ ತಂದು 20-25 ಏನೇನೋ ಹೇಳ್ತಾರಲ್ಲ, ಅವು ಯಾವುದು ಕೂಡ ನನ್ನ ಜಮೀನೊಳಗೆ ಬಂದಿಲ್ಲ. ನಾನು ಖಾಲಿ ಬಿದ್ದಿದ್ದ ಜಾಗಕ್ಕೆ ಹೋದ್ಕೂ ಖುಷಿಯಾಗಿ ಬರೀ ಕೋಳಿ ಗೊಬ್ಬರ, ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬಳಸಿ ಇದನ್ನ ಬೆಳ್ಕೊಂಡೆ. ಹೆಲ್ತಿ ಆಗಿದೆ, ನನಗೆ ತುಂಬ ಇಳುವರಿ ಬೇಕಿಲ್ಲ ಸರ್. ಈಗ ಉಪೇಂದ್ರ ಅವರು ಹೇಳ್ತಾ ಇದ್ರು, ನೋಡ್ತಾ ಇದ್ದೆ, ತುಂಬ ಇಳುವರಿ ಬೇಕು ಅಂತ ಕೆಮಿಕಲ್ಸು, ಫರ್ಟಿಲೈಸರ್ಸು, ಔಷಧಿಗಳನ್ನೆಲ್ಲ ಹಿಂಗೆ ಸಿಂಪಡಣೆ ಮಾಡೋದಕ್ಕಿಂತ ನಮಗೆಷ್ಟು ಬೇಕು ಪ್ರಾಣಿ ಪಕ್ಷಿಗಳು ಈ ಪ್ರಭೇದಗಳು ಅವಕ್ಕೆಲ್ಲ ಬಿಟ್ಟು ನಮಗೆ ಸಿಗಲಿ ಅಂತೇಳಿ ನಾನು ಬೆಳೆದಿದ್ದು. ಖುಷಿಯಾಗಿ ನನ್ನ ಮನೆಗೆ ಏನು ಬೇಕಾದ್ರೂ ಸಿಗ್ತಾ ಇದೆ. ಹಣ್ಣುಗಳು ಇನ್ನೇನು ಸರ್, ನೇರ್ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ, ಅದು ನಮಗೂ ಆಗುತ್ತೆ ಪ್ರಾಣಿ ಪಕ್ಷಿಗಳು. ಹಂಗಾಗಿ ಬೆಳೆಗಳನ್ನ ಈ ಥರ ವಿಂಗಡಣೆ ಮಾಡಿಕೊಂಡು ನನ್ಗೆ ಅನುಕೂಲ ಪ್ಲಸ್ ಸಮಾಜಕ್ಕೆ ಕೊಡುಗೆಯಾಗಿ ಈ ಥರ ಗಿಡಗಳು ಬೆಳೆದಿದ್ದೀನಿ. ಮನೆಗೆ ಬೇಕಾದಂತಹ ತರಕಾರಿಗಳನ್ನ ಬೆಳೆದುಕೊಳ್ಳಿಕ್ಕೆ ಕೈತೋಟವನ್ನು ಕೂಡ ಮಾಡ್ಕೊಂಡಿದ್ದೀರಿ, ಜಮೀನಲ್ಲೇ ಕೈತೋಟವನ್ನು ಕೂಡ ಮಾಡ್ಕೊಂಡಿದ್ದೀರಿ. ಏನೇನು ಬೆಳೀತಾ ಇದ್ದಾರೆ ಮತ್ತು ಏನೇನು ಪಡೆದುಕೊಳ್ತಾ ಇದ್ದೀರಾ ಅಲ್ಲಿ? ಸರ್, ಮೂಲಂಗಿ ತುಂಬ ಚೆನ್ನಾಗಿ ಬಂತು. ಆಮೇಲೆ ಸಬ್ಸಿಗೆ ಸೊಪ್ಪು ನಮ್ಮನೇಲಿ ಬೇರ್ ಸಮೇತ ಕೀಳಲ್ಲ, ಕುಡಿ ಕುಡಿ ಮುರ್ಕೊಂಡು ಹೋಗ್ತಾರೆ, ಅದು ಮತ್ತೆ ಮತ್ತೆ ಬೆಳೀತಲೇ ಇರುತ್ತೆ. ಅದೊಂದು ಒಳ್ಳೆ ಅದ್ಭುತ ಸರ್, ನನಗೂ ಗೊತ್ತಿರಲಿಲ್ಲ. ಇದು ಮುಂಚೆ ನಮ್ಮಮ್ಮ ಅವರು ತೋರಿಸಿದ್ರು, ನನ್ನ ವೈಫ್ ಕೀಳ್ತರು, ಕೀಳ್ಬೇಡಮ್ಮ ಅದನ್ನ ಮುರಿದ್ಕೋ, ತುದಿ ಮುರಿದ್ಕೋ ಅಂತ ಹೇಳಿ. ಅದು ಮುರಿತಲೇ ಇದ್ರೆ ನೋಡಿ ಸರ್, ಅದು ಲಾಸ್ಟ್ 1 ಇಯರಿಂದ ಅದು ಕಂಟಿನ್ಯೂ ಆಗ್ತಲೇ ಇದೆ, ಬರ್ತಲೇ ಇದೆ ಅದು. ಹಂಗೆ ಸಬ್ಸಿಗೆ ಸೊಪ್ಪು ಆಯಿತು, ಸಾಂಬಾರ್ ಸೊಪ್ಪು, ಪುದೀನ, ಬದನೆಕಾಯಿ ಅಂತೂ ನನ್ನ ಪಕ್ಕದವರು ನೆರೆಹೊರೆಯವರು ನನ್ನ ಸ್ನೇಹಿತರಿಗೆಲ್ಲ ಕೊಡ್ತಾ ಇದ್ದೀನಿ. ಏನು ಜಾಸ್ತಿ ಹಾಕಿಲ್ಲ, 20 ಗಿಡ ಬದನೆ ಗಿಡ ಹಾಕಿದ್ದೀನಿ. ಅದು ಕೂಡ ಗಿಡ ಕಟ್ ಮಾಡಿ ಮತ್ತೆ ಚಿಗುರು ಬಂದು ಮತ್ತೆ ಬಿಡ್ತಾ ಇದೆ. ಬದನೆ ಗಿಡ, ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಮನೆಗೆ ಬಳಸ್ಕೊಂಡು ಬ್ಯಾಕಿಂದ ಒಣಗಿಸ್ತಾ ಇದ್ದಾರೆ ಈ ತರ. ಆಮೇಲೆ ಸೊಪ್ಪು ಇವೆಲ್ಲಾನು ನಾವು ಕೈದೋಟಗಳು ಅಂದ್ರೆ ಮನೆ ಮುಂದೆ ಗಿಡಗಳು ಮಧ್ಯದಲ್ಲಿ ಹಾಕಿದೀವಿ, ಆ ಗಿಡ ಕೂಡ ನೀರಲ್ಲೇ ಅದು ಬೆಳೀತಾ ಇದೆ, ಅದಕ್ಕೇನು ಎಕ್ಸ್ಟ್ರಾ ನಾವು ನೀರು ಕೊಡ್ತಾ ಇಲ್ಲ, ಅದಕ್ಕೆ ಎಕ್ಸ್ಟ್ರಾ ಟೈಮು ಕೂಡ ಕೊಡ್ತಾ ಇಲ್ಲ. ನಮ್ಮ ಮನೆಗೆ ಏನೇನು ಬೇಕು, ನಮ್ಮ ಮನೆಗೆ ಹೆಚ್ಚಾಗ್ತಾ ಇದೆ. ನಂದು ಫ್ಯಾಮಿಲಿ ಅನ್ನೋದಕ್ಕಿಂತ ಸ್ನೇಹಿತರ ಬಳಗ ಜಾಸ್ತಿ ನನಗೆ. ನಮ್ಮಮ್ಮ ಯಾವಾಗ ಹೇಳ್ತಾ ಇರ್ತಾರೆ, ನಿನ್ನ ನೆಂಟರಿಷ್ಟಕ್ಕಿಂತ ನಿನ್ನ ಸ್ನೇಹಿತರೆ ಜಾಸ್ತಿ ಅಂತ. ಖಂಡಿತವಾಗೂ ನನ್ನ ಹಿತೈಷಿಗಳು ಅಂತ ಇದ್ರೆ ಅದು ಸ್ನೇಹಿತರು, ನನ್ನ ಸ್ನೇಹಿತ ಬಳಗ ದೊಡ್ಡದಿದೆ. ನನಗೇನು ಖುಷಿ ಆಗುತ್ತೆ ಅವ್ರಿಗೆಲ್ಲರಿಗೂ ಕೊಡೋದು. ಅವರು ನನಗೆ ಹಂಗಂತಾರೆ, ಅಣ್ಣ ಇದೊಂದು ಸಾಧನೆ, ನೀನು ಮಾಡ್ಬೋದಿತ್ತು, ನಾವು ಅಂದ್ಕೊಂಡಿರ್ಲಿಲ್ಲ ನೀನು ಮಾಡ್ದಲ್ಲ ಅಂತ ಹೇಳಿ ಅವರು ಬರ್ತಾ ಇರ್ತಾರೆ, ನನ್ನ ಕೈ ಜೋಡಿಸ್ತಾರೆ. ನಾವು ಟೈಮ್ ಪಾಸ್ ಮಾಡೋದೇ ನನ್ನ ತೋಟದಲ್ಲಿ ಸರ್. 20 ಕಿಲೋಮೀಟರ್ ದೂರ ಇದ್ರು 20 ನಿಮಿಷಕ್ಕೆ ಬಂದು ಹೋಗ್ಬೋದು. ಖುಷಿಯಿಂದ ಎಲ್ಲರೂ ಬಂದು, ಅವರು ಕೂಡ ಫ್ರೆಂಡ್ಗಳೆಲ್ಲ ಬಂದು ಕೆಲಸ ಮಾಡಿಕೊಟ್ಟು ಈ ತರ ಕೈದೋಟ ಮಾಡ್ಕೊಂಡಿದೀವಿ. ಯಾರು ಬೇಕೋ ಅವ್ರು ಕಿತ್ಕೊಂಡು ತಗೊಂಡು ಹೋಗ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಈ ತೋಟಗಾರಿಕೆ ಹೇಗೆ ಅಂತ ಅಂದ್ರೆ, ತುಂಬಾ ವರ್ಷಗಳು ಬೇಕಾಗಿತ್ತು. ಮೊದಲು ಯಾವ್ದಾದ್ರು ಒಂದು ಗಿಡ ಹಾಕ್ತಾವ್ ಅಂತ ಹೇಳಿದ್ರೆ ಫಲ ಕೊಡ್ಲಿಕ್ಕೆ ತುಂಬಾ ವರ್ಷಗಳು ಬೇಕಾಗ್ತಿತ್ತು. ಆ ಕಾರಣಕ್ಕಾಗಿ ತುಂಬಾ ಜನ ಮಾಡ್ಲಿಕ್ಕೆ ಮನ್ಸು ಮಾಡ್ತಿರಲಿಲ್ಲ, ಅದನ್ನು ಬಿಡೋ ಹೊತ್ತಿಗೆ ನಾವಿರ್ತೀವೋ ಇಲ್ವೋ ಅನ್ನೋ ಅಂತ ಆಲೋಚನೆಲ್ಲೂ ಕೂಡ ಕೆಲವರು ಕೈ ಬಿಡ್ತಾ ಇದ್ರು. ಆ ಕಾರಣಕ್ಕಾಗಿ ಈಗ ಕೆಲವೊಂದಷ್ಟು ತುಂಬಾ ಎಷ್ಟು ಬೇಗ ನಮಗೆ ಫಸಲು ಸಿಗುತ್ತೋ ಅಷ್ಟು ಖುಷಿ ಆಗುತ್ತೆ, ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಎಂತೆಂತ ಗಿಡಗಳನ್ನ ಹಾಕೊಂಡ್ರಿ ನೀವು ತಕ್ಷಣ ಬರ ಅಂತದನ್ನ? ತಕ್ಷಣ ಬರೋದು ಸೀಬೆ ಸರ್. ಸೀಬೆ ಗಿಡ ನಿಮಗೆ ಒಂದು 6 ಮಂತ್ಸಲ್ಲೆಲ್ಲ ಕಾಯಿ ಬಿಟ್ಬಿಡುತ್ತೆ. ಆಮೇಲೆ ತೋಟಗಾರಿಕೆಯಲ್ಲಿ ಬಂದ್ರೆ ನಿಮಗೆ ಬದನೆ ಗಿಡನು ಫಾಸ್ಟ್ ಆಗಿ ಬರುತ್ತೆ. ಪಪ್ಪಾಯಿ ಸರ್, ಪಪ್ಪಾಯಿ 3-4 ಮಂತ್ಸಲ್ಲಿ ಪಪ್ಪಾಯಿ ಬಿಟ್ಬಿಡುತ್ತೆ. ಸಪೋಟೊ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಹಣ್ಣಿನ ಗಿಡಗಳಲ್ಲಿ ನಾನು ಜಾಸ್ತಿ ಸ್ಟಾರ್ ಫ್ರೂಟ್ಸು ಅಷ್ಟೇ ಸರ್. ತುಂಬಾ ಏನದು, ಒಂದು 8-10 ತಿಂಗಳಿಗೆ ಅದು ಆಕ್ಚುಲಿ ನನಗೆ ಕಾಯಿ ಕೊಡ್ತಾ ಹೋಗ್ತು. ಈ ತರದ್ದು ಈಗ ಬಂದ ತಕ್ಷಣ ಖುಷಿಯಾಗಿ ಮಕ್ಕಳಿಗೆಲ್ಲ ಸಿಗ್ಬೇಕಾಗೋದು ಸೀಬೆಹಣ್ಣಲ್ವಾ, ಅದನ್ನ ನಾನು ಮೊದಲು ಮಾಡಿದ್ದೆ. ಅದು ನನಗೆ ಇಲ್ಲಿ ಬಂದ ತಕ್ಷಣ ಚೆನ್ನಾಗಿ ಖುಷಿ ಕೊಡ್ತಿತ್ತು. ಮೊದಲು ನಾನು ಅವ್ರಿಗೆ ಹೇಳುತ್ತಿದ್ದೇನು ಗೊತ್ತಾ, ನಾನ್ ಕಿತ್ಕೊಟ್ರೆ ನಿಮಗೆ ಖುಷಿ ಸಿಗಲ್ಲ, ನೀವು ಸ್ಪರ್ಶಿಸಿ, ನಿಮಗೆ ಯಾವ ಹಣ್ಣು ಬೇಕು ಸೆಲೆಕ್ಟ್ ಮಾಡ್ಕೊಂಡು ನೀವು ತಿನ್ನಿ ಅನ್ನೋ ಉದ್ದೇಶದಲ್ಲಿ ಸೀಬೆ ಗಿಡ ಬಿಟ್ಟಿದ್ದೀನಿ. 25 ಗಿಡದಲ್ಲೂ ಕೂಡ ಒಳ್ಳೆ ಸೀಬೆ ಹಣ್ಣು ಬರ್ತಿದೆ, ಅವ್ರು ತಿಂತಿದ್ದಾರೆ. ಆಮೇಲೆ ಮೆಣಸಿನ ಗಿಡನೂ ಅಷ್ಟೇ, ಅದು ತುಂಬಾ ಏನ್ ಟೈಮ್ ತಗೊಳ್ಳಲ್ಲ, 3-4 ಮಂತ್ಸಲ್ಲಿ. ಟೊಮೊಟೊ ನೋಡಿ, ಇಲ್ಲಿ ಕುಯ್ಯರಿಲ್ಲ, ನಾವೇನದು ಮಾರ್ಬೇಕು ಅಂತಲ್ಲ, ಟೊಮೊಟೊನು ಅಷ್ಟೇ ಬೇಗ ಸಿಗುತ್ತೆ. ಇಂಥ ಗಿಡಗಳನ್ನ ಮಾಡ್ಕೊಂಡು ಮುಂದಿನ ಜನರೇಷನ್ಗೆ ಬೇಕಾಗಂಥದ್ದು, ಅಥವಾ ತುಂಬಾ ದಿನ ನಂತರ, ಈಗ ತೆಂಗು ಅದು 4-5 ವರ್ಷದ ಮೇಲೇನೆ, ಅಡಿಕೆ ನಾನು ಜಾಸ್ತಿ ಹಾಕಿಲ್ಲ, ಅವೆಲ್ಲ ತೋಟಗಾರಿಕೆ ಬೆಳೆಗಳಾಗ್ತವೆ. ಕೈ ತೋಟಗಳಲ್ಲಿ ಈ ತರ ಗಿಡಗಳನ್ನ ಹಾಕೊಂಡು ಬೆಳ್ಕೋಬಹುದು ಅಂತ ಹೇಳ್ತೀನಿ. ಸಾಕಷ್ಟು ತರದ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀರ, ಬಹಳ ಪ್ರಧಾನವಾಗಿ ಸೇಬ್ ಹಾಕೊಂಡಿದ್ದೀರಿ, ಆಮೇಲೆ ಸಪೋಟ ಹಾಕೊಂಡಿದ್ದೀರಿ, ಮತ್ತೆ ನಲ್ಲಿ ಇದೆ, ಮತ್ತೆ ಗೇರ್ ಇದೆ, ಇವೆಲ್ಲ ಇಂತಹ ಗಿಡಗಳನ್ನೆಲ್ಲ ಎಲ್ಲಿ ತರ್ತೀರಿ? ಸರ್, ನಾನು GKVK ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಕೃಷಿ ಇಲಾಖೆದು, ನನಗೊಂದು ಅವಾರ್ಡ್ ಆಗಿತ್ತು. ನಾನು ಜಾಸ್ತಿ ಟೈಮ್ ಬ್ಲಡ್ ಕೊಟ್ಟಿದ್ದೀನಿ ಅಂತೇಳಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ರು. ಅದು GKVK ಕಾರ್ಯಕ್ರಮ ನಡೀತು 2022. ಅಲ್ಲಿಗೆ ಹೋದಾಗ ನಾನು ಇದು GKVK ಈ ಥರ ಗಿಡಗಳೆಲ್ಲ ಸಿಗುತ್ತೆ ಅಂತ ಗೊತ್ತಾಯಿತು. ಅಲ್ಲಿ ಅವ್ರು ನಾವು ವಿಚಾರಣೆ ಮಾಡಿದಾಗ, ಅಯ್ಯೋ ಬನ್ನಿ ಅಂತೇಳಿ ಅವರು ಈ ಸೀಬೆ ಎಲ್ಲ ಕೊಟ್ಟರು ಸರ್. ಸೀಬೆ, ಸೇಬು, ಆಮೇಲೆ ಹಾಸನದ ನಮ್ಮ SJP ಪಾರ್ಕ್ನಲ್ಲೂ ಕೂಡ ನಾನೊಂದು ಕೆಲವೊಂದು ಗಿಡಗಳು ತಂದೆ. ಆಮೇಲೆ ಇನ್ನೊಂದು ಪಾಳ್ಯ ಹತ್ರ ನರ್ಸರಿ ಇದೆ, ಅಲ್ಲಿ ಕೂಡ ಹೋಗಿ ತಗೊಬಂದೆ. ಬೆಟ್ಟದಲ್ಲಿ ನಮ್ಮಲ್ಲಿ ಆಲ್ರೆಡಿ ಹಾಕಿದ್ರು ಅವರು ಕಾಡು, ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಒಂದು ನೆಲ್ಲಿಕಾಯಿ ತಿಂದುಬಿಟ್ರೆ ಅವತ್ತೆಲ್ಲ ಸ್ವೀಟ್ ಆಗಿರುತ್ತೆ ಬಾಯಿ, ತುಂಬಾ ಚೆನ್ನಾಗಿ ಬಿಡುತ್ತೆ. ಅದಂತೂ ಬಹಳ ಚೆನ್ನಾಗಿದೆ ನೆಲ್ಲಿ ಗಿಡ. ಬಟ್ ಈ ತರ ಹಣ್ಣಿನ ಗಿಡನ ನಾನು ಸ್ಪೆಸಿಫಿಕ್ ಆಗಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಸಿಗುತ್ತೆ ಅಂದ್ಬಿಟ್ಟು GKVK, ನಮ್ಮ ಹಾಸನದ SJP ಪಾರ್ಕು, ಪಾಳ್ಯದ ನರ್ಸರಿ, ಹಿಂಗೆ ಓದೋದ್ ಕಡೆ ಎಲ್ಲ ಯಾರ್ಯಾರು ಯಾವ್ಯಾವ ಗಿಡ ಬೆಳೆದಿದ್ದಾರೆ ನೋಡ್ಕೊಂಡು ನಾನು ತಗೊಬಂದು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕಿದ್ರು. ಬಹುತೇಕ ಈಗ ಎಲ್ಲಾ ಗಿಡಗಳನ್ನು ಕೂಡ ಹಾಕಿ ಆಗಿದೆ ಸರ್. ಆಲ್ಮೋಸ್ಟ್ ನಾನು ಅನ್ಕೊಂಡಂಗೆ ಎಲ್ಲಾದ್ರೂ ರೀಚ್ ಮಾಡಿದ್ದೀನಿ. ಕೆಲವು ಈಗ ಇಂಡೋನೇಷಿಯಾ, ಬಾಲಿ ಈ ಕಡೆಯಿಂದ ಕೆಲವು ಗಿಡಗಳಿಗೆ ಬರ್ತಾ ಇದಾವೆ, ನರ್ಸರಿಯಲ್ಲಿ ನೋಡ್ತಾ ಇದ್ದೀನಿ. ಅವರು ನನ್ನ ನಂಬರ್ ಇಟ್ಕೊಂಡಿದ್ದಾರೆ, ಈಗ ಒಂದು ಹೊಸ ಗಿಡ ಬಂದಿದೆ, ಲೀಚಿ, ರಾಮ್ಬೂಟ ಈ ತರದವೆಲ್ಲ ಬಂದಿದಾವೆ ಅಂತ ಹೇಳ್ತಿದ್ದಾರೆ. ನಾನು ಒಂದೊಂದೇನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್. ಯಾಕೆಂದ್ರೆ ಎಲ್ಲವನ್ನು ತಂದು ಹಾಕಿ ಅದಕ್ಕೆ ನೀರು ಕೊಡೋದಲ್ಲೇನೆ, ಅದಕ್ಕೆ ನಮ್ಮ ಪ್ರೀತಿ ಕೊಡೋದಲ್ಲೇನೆ, ಸುಮ್ಮನೆ ತಂದು ಹಾಕ್ಬಿಟ್ಟಿದ್ದೀನಿ ಅನ್ನೋದಕ್ಕಿಂತ ಅದಕ್ಕೆ ಪ್ರೀತಿ ವಿಶ್ವಾಸ ಕೊಡಬೇಕು. ಅದು ಕೂಡ ಜೀವ ಇರತಕ್ಕಂಥ ವಸ್ತು. ಅದ್ರ ಜೊತೆ ನಾವು ಸಂಬಂಧ ಹೆಂಗಿಟ್ಕೋತೀವಿ ಅದ್ರ ಮೇಲೆ ಅದ್ರ ಬೆಳವಣಿಗೆ ಆಗುತ್ತೆ. ನಾನೇನೋ ತಂದೆ ಹಾಕ್ಬಿಟ್ಟೆ ಅದಕ್ಕೆ ನೀರು ಕೊಟ್ಟೆ ಅಂದ್ರೆ ಆಗಲ್ಲ, ಅದ್ರ ಜೊತೆ ಒಡನಾಡ ಇಟ್ಕೋಬೇಕು. ಅದು ಹಾಕ್ಬೇಕಾದ್ರೆ ಹೇಗೆ ಪ್ರೋಸೆಸ್ ಮಾಡ್ತೀವಿ, ತಂದು ಗುಂಡಿ ತೆಗೆದು ಗೊಬ್ಬರ ಹಾಕಿ ಮಾಗಿಸಿ ಆಮೇಲೆ ಗಿಡ ಇಟ್ಟು ಅದಕ್ಕೆ ನೀರು ಕೊಟ್ಟು ದಿನ ನಾವು ಅವ್ರ ಜೊತೆ ಬಂದು ಹೋಗಿ ಸಂಬಂಧ ಇಟ್ಕೊಂಡ್ರೆ ಮಾತ್ರ ಎಲ್ಲ ಗಿಡಗಳು ಬರ್ತವೆ ಸರ್. ನಾವು ಹಾಕ್ಬಿಟ್ಟು ವಾರಕ್ಕೊಂದಿವಸ ಬರ್ತೀನಿ ನೀರು ಕೊಡ್ತೀನಿ ಅಂದ್ರೆ ಅದಕ್ಕೂ ಇಲ್ಲಪ್ಪ ಇವನ್ನೆಲ್ಲ ಹೋಗ್ಬಿಟ್ಟ ಅನ್ನೋ ಭಾವನೆಯಲ್ಲಿ ಇರುತ್ತೆ ಅಂತ ನನ್ನ ಆಸೆ. ನಾನು ಹೇಳೋದು ಅವ್ರ ಜೊತೆ ಸಂಬಂಧ, ಖುಷಿ ಖುಷಿಯಿಂದ ಹೋಗ್ತೀನಿ, ಆ ಗಿಡ ದಿನ ನೋಡ್ತಾ ಇರ್ತೀನಿ, ಅದಕ್ಕೆ ನೀರು ಎಷ್ಟು ಬೇಕು, ಯಾವ ತರ ಕೊಡಬೇಕು ಅನ್ನೋದೆಲ್ಲ ಯೋಚನೆ ಮಾಡಿದಾಗ ಇದೊಂದು ತೋಟ ಮಾಡಕ್ ಸಾಧ್ಯ ಆಗುತ್ತೆ ಸರ್. ಮೋಹನ್ ಅವರೇ, ಈ ತೋಟಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕೃಷಿಯ ಬಗೆಗಿನ ಒಲವಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ಖಂಡಿತವಾಗೂ ಸರ್, ಆಸಕ್ತಿ ಇರೋತಕ್ಕಂಥವ್ರು ಸಿಟಿನಲ್ಲೇ ಸಿಗ್ತೀನಿ. ಸಂಪರ್ಕಿಸೋ ವಿಧಾನ, ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಅವರು ಮೀಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರು 99-860-44 5789960447. ಧನ್ಯವಾದಗಳು ಮೋಹನ್. ಇದುವರೆಗೆ ತಾವು ತಮ್ಮ ಈ ಕೃಷಿ ಜಮೀನನ್ನು ಹೇಗೆ ಅಭಿವೃದ್ಧಿಯನ್ನು ಪಡಿಸಿದ್ರಿ, ಹೇಗೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ, ಮತ್ತು ನಾವು ಕೃಷಿಯಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು. ಇದುವರೆಗೆ ಹೊಸ ಕೃಷಿ ಭೂಮಿಯ ಅಭಿವೃದ್ಧಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆ ಕಾವಲಿನ ಯುವ ಕೃಷಿಕ ಜಿಎಸ್ ಮೋಹನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.